ಈಗ ನಾವು ಗಮನಿಸಿದ ಹಾಗೆ ನಮ್ಮ ಈ ಉತ್ತರ ಕರ್ನಾಟಕ ಈ ಭಾಗಗಳು ಕೊಪ್ಪಳ ಜಿಲ್ಲೆ ಈ ಕಡೆ ಎಲ್ಲ ಹೆಚ್ಚು ಈ ದ್ವಿದಳ ಧಾನ್ಯಗಳು ಹೆಸರು ಬೇಳೆ ಉದ್ದಿನ ಬೇಳೆ ಈ ಸಿರಿಧಾನ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾರೆ. ಇಂಥವೆಲ್ಲವೂ ಹೆಚ್ಚು ಬೆಳೀತಾರೆ. ಕೆಲವು ಎಣ್ಣೆ ಪದಾರ್ಥಗಳು ಕುಸುಬಿ ಆಗಿರಬಹುದು ಅಗಸೆ ಆಗಿರಬಹುದು ಇಂಥವೆಲ್ಲವೂ ಹೆಚ್ಚಾಗಿ ಬೆಳೀತಾರೆ. ಈಗಲೂ ಇವುಗಳ ಬೆಳೆಗಳನ್ನು ಬೆಳೆಯುವುದು ಇನ್ನೂ ಇದೆಯಾ? ಇನ್ನೂ ಇದೆ ಸರ್. ನಾವು ಸ್ವಲ್ಪ ಮನೆಗಾದ್ರೂ ಕೂಡ ಬೆಳಿತೀವಿ ಸರ್. ನಾವು ಮನೆಗೆ ಬೇಕೇ ಬೇಕು ಸರ್. ನಮ್ಗೆ ಹಿಂಡಿಗೆ ಆತ ನಮ್ಮ ಅವರು ಏನ್ ಮಾಡ್ತಾರೆ ಸರ್, ಮೂರ್ ಸಾಲು ನಾಲ್ಕು ಸಾಲು ಸಿಂಗದೊಳಗ ಸಜ್ಜಿ ಒಳಗ ಹಾಕ್ತಿವಿ ಸರ್. ಇವತ್ತಿಗೆ ಹಾಕ್ತಿವಿ ಸರ್. ಇವತ್ತಿಗೆ ಹಾಕ್ತೀರಿ? ಹ್ಞೂ ಸರ್. ಇವತ್ತಿಗೆ ನಮ್ಮದೇ ಅದಾವ ಸರ್ ಮನೆ. ಇವತ್ತಿಗೆ ಕೂಡ ನಾವು ನವಣಿ ಅನ್ನವನ್ನು ಕೂಡ ಊಟ ಮಾಡ್ತೀವಿ ಸರ್. ಈಗ ನೀವು ವಿದ್ಯಾಭ್ಯಾಸ ಏನ್ ಮಾಡಿದ್ರಿ? ನಾವು ಪಿ ವಿ ಸಿ ಮುಗಿಸಿದ ಡಿಗ್ರಿ ಮತ್ತೆ ಡಿ ಎಡ್ ಮುಗಿಸಿದ ಸರ್. ಪಾಠ ಕೂಡ ಜಾಬ್ ಮಾಡ್ತೀನಿ ಸರ್. ಶ್ರೀಕ್ಷೇತ್ರ ಧರ್ಮಸ್ಥಳ ಯೋಜನೆಯೊಳಗೆ ಶಿವಪತ್ನಿಯಾಗಿ ಕೆಲಸ ಮಾಡ್ತೀನಿ ಸರ್. ಅಲ್ಲಿನೂ ಕೆಲಸ ಮಾಡ್ತೀರಿ? ಹೌದು ಸರ್. ಸಹಿತ ನೋಡ್ಕೊಳ್ತೀವಿ. ನೋಡ್ತೀವಿ ಸರ್. ಈಗ ನಿಮ್ಗೆ ಇದೆಲ್ಲ ಸಮಯ ಸಾಲುತ್ತಾ ಇದನ್ನೆಲ್ಲ ಕೃಷಿನೂ ಮತ್ತು ನಿಮ್ ಕೆಲಸ ನೋಡ್ಕೊಳಕ್ಕೆ? ಸಾಲುತ್ತ ಸರ್. ಮನೆಯೊಳಗ ಕೂಡ ಅದರ ಅವರದ್ರ ಅಪ್ಪರ ಅವರು ಮಾಡ್ತಾರೆ ಸರ್. ಅದ್ರ ಜೊತೆ ನಾನು ಕೂಡ ಅವ್ರಿಗೆ ಸಹಾಯಕವಾಗಿ ಕೆಲಸ ಮಾಡ್ತೀನಿ ಸರ್. ಈಗ ನೀವು ಇತ್ತೀಚಿನ ದಿನಗಳಲ್ಲಿ ಯಾವ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ? ಈಗ ನಾವು ಸೀಡ್ಸ್ ಕಂಪ್ನಿಗಳು ನಮ್ಮಲ್ಲಿ ಬಂದವು ಸರ್, ಜಾಸ್ತಿ ಆಗಿದ್ದವು. ಹಂಗಾಗಿ ನಾವು ನಮ್ಮ ಹೊಲದಲ್ಲಿ ನೀರಾವರಿ ಇಲ್ಲ ಸರ್. ಬೇರೆಯವರ ನೀರು ತೆಗೆದುಕೊಂಡು ನಮ್ಮ ಹೊಲದಲ್ಲಿ ನಾವು ಮಾಡ್ತೀವಿ ಸರ್. ಕಲಂಗ್ರಿ ಹಣ್ಣನ್ನು ಹಾಕ್ತೀವಿ ಸರ್. ಸೀಡ್ಸ್ ಬೀಜ ಇವತ್ತು ಮೊನ್ನೆ ನೋಡಿ ಸರ್, ಇನ್ನು ರೀಸೆಂಟ್ ಆಗಿ ತೆಗೆದೀನಿ ಸರ್. ನಾನು ಸುಮಾರು 1.5 ಎಕರೆ ಒಳಗೆ ಸರ್ 1 ಕ್ವಿಂಟಲ್ ಬೀಜಗಳು ಹಾಕ್ತವೆ ನಮ್ಮ ಹೊಲಿಗೆ. ಅದು 1.5 ಲಕ್ಷ ರೂಪಾಯಿ ಪೀಕ್ ಇದೆ ಸರ್. ಅದಕ್ಕೆ 40,000 ರೂಪಾಯಿ ಖರ್ಚು ಮಾಡಿದೆ ಸರ್. ಇದು ಎಷ್ಟು ಅವಧಿ ಒಳಗಡೆ? 3 ತಿಂಗಳು 90 ಸರ್. 100 ಟೇಸ್ ಸರ್. ನೂರು ದಿನದಲ್ಲಿ 1.5 ಕ್ವಿಂಟಲ್ ತೆಗೆದಿನಿ ಸರ್. ಎಷ್ಟು ಆದಾಯ ಬರುತ್ತೆ ಇದರಲ್ಲಿ? ಇದರಲ್ಲಿ 1.5 ಲಕ್ಷ ರೂಪಾಯಿ ಬರುತ್ತೆ. ಎಲ್ಲ ಖರ್ಚೆಲ್ಲ ಖರ್ಚು ತೆಗೆದ್ರೆ 1 ಲಕ್ಷ ರೂಪಾಯಿ ಉಳಿತೀವಿ ಸರ್. ಅಂದ್ರೆ ಈಗ ಬೀಜೋತ್ಪಾದನೆ ಅನ್ನೋದು ಒಂದು ಲಾಭದಾಯಕ ಉದ್ಯಮ ಸರ್. ಇದು ಉದ್ಯಮ ಆಗಿದೆ. ಆಗಿದೆ ಸರ್. ಈಗ ನಾವು ಅದೇ ಎಕರೆ ಹೊಲದಲ್ಲಿ ಮೆಕ್ಕೆಜೋಳ ಹಾಕಿದ್ರಿ ಸರ್. 50-60,000 ರೂಪಾಯಿ ಲಾಸ್ಟ್ ಸರ್. ಅದು ಖರ್ಚು ಎಲ್ಲ ಹೋಗಿ ನಮಗೆ 20-25,000 ರೂಪಾಯಿ ಉಳಿಬಹುದು ಸರ್. ಇದು ಲಾಭದಾಯಕವಾಗಿ ಸರ್. ಇನ್ನೇನ್ರಿ 8 ದಿವಸದೊಳಗೆ ನಾವು ಕ್ರಾಸ್ ಮಾಡಿವಿ ಸರ್. ಕಡಿಮೆ ಖರ್ಚು ಸರ್. ಇದು ಡ್ರಿಪ್ ಇರಿಗೇಷನ್ ಮುಖಾಂತರ ಮಾಡಿವಿ ಸರ್. ಸೊ ಈಗ ನೀವು ಸೀಡ್ಸ್ ಅಲ್ಲಿ ಯಾವ್ದಾದ್ ಮಾಡಿದ್ರಿ? ಈಗ ಇದು ಕಲಂಗಡಿ. ಎಷ್ಟೇ ಕಲಂಗಡಿ ಒಂದೇ ಮಾಡಿದ್ರಿ? ಒಂದೇ ಮಾಡಿದ್ರಿ ಸರ್. ಹೋದ ವರ್ಷ ಹತ್ತಿ ಮಾಡಿದ್ರಿ? ಹತ್ತಿ ಮಾಡಿದ್ರಿ. ಎಷ್ಟು ವರ್ಷಗಳಿಂದ ಈ ಸೀಡ್ಸ್ ಮಾಡೋದಕ್ಕೆ? ಈಗ ಸುಮಾರು 5-6 ವರ್ಷದಿಂದ ಮಾಡಕತ್ತಿವಿ ಸರ್. 5-6 ವರ್ಷಗಳಲ್ಲಿ ಯಾವ್ಯಾವ ಸೀಡ್ಸ್ ಅನ್ನ ಉತ್ಪಾದನೆ? ನಾವು ಟೊಮೊಟೊ ಮಾಡಿದ್ವಿ ಸರ್. ಮತ್ತೆ ಚಿಲ್ಲಿ ಅಂತ ಮಾಡಿದ್ವಿ ಸರ್. ಇದು ಮತ್ತೆ ಹಗಲ ಮಾಡಿದ್ವಿ ಸರ್. ಹಾಗಲಕಾಯಿ, ಕುಂಬಳ ಸರ್. ಕುಂಬಳಕಾಯಿ ಚೆನ್ನಾಗಿ ಮಾಡಿದ್ವಿ ಸರ್. ಎಲ್ಲ ಬೆಳೆಗಳಲ್ಲೂ ಯಾವ್ದು ಹೆಚ್ಚು ಲಾಭದಾಯಕ? ನಮ್ಗೆ ಕಲಂಗಡಿ ಲಾಭದಾಯಕ ಮತ್ತು ಹತ್ತಿ ಲಾಭದಾಯಕ ಆಗಿದೆ ಸರ್. ಕಲಂಗಡಿ ಮತ್ತು ಹತ್ತಿ ಇದೆ. ಯಾವ ಕಾರಣಕ್ಕೆ ಇದು? ಆ ಬೀಜದ ಬೆಲೆನೇ ಜಾಸ್ತಿ? ಬೆಲೆನೇ ಜಾಸ್ತಿ ಅಲ್ಲ ಸರ್, ಅದು ಟೊಮೊಟೊ ಹಾಕಿದ್ವಿ ಸರ್. ಏನಾಗ್ಬಿಟ್ಟಿದೆ ಅಂದ್ರೆ ರೋಗಗಳು ಬಂದು ಸ್ವಲ್ಪ ಮೇಂಟೈನ್ ಮಾಡಕ್ ಆಗಲಿಲ್ಲ ಸರ್. ಹಂಗಾಗಿ ಇದಾಯ್ತು ಸರ್. ಇದನ್ನ ಮೇಂಟೈನ್ ಚೊಲೋ ಇದಾಗತ್ರಿ. ಹಂಗಾಗಿ ನಮ್ಗೆ ಇಳುವರಿ ಜಾಸ್ತಿ ಬಂದಿದೆ ಸರ್. ಈಗ ಬೀಜೋತ್ಪಾದನೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥವ್ರು ನೀವು, ನೀವು ಒಂದು ಕಂಪ್ನಿಗೆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತೀವಿ. ಹೌದು ಸರ್. ಆ ಕಂಪನಿಯವರನ್ನೇ ನೀವು ಪಾಲನೆ ಮಾಡಬೇಕು, ಅವ್ರು ಏನ್ ಹೇಳ್ತಾರೆ ಅದನ್ನೇ ಪಾಲನೆ ಮಾಡಬೇಕು, ಅಥವಾ ನಿಮ್ಮ ಜ್ಞಾನವನ್ನ ಪಾಲನೆ ಮಾಡಿಕೊಂಡು ಇಲ್ಲಿ ಏನಾದ್ರು? ಈಗ ಕಂಪ್ನಿಯವರು ಹೇಳಿದ್ದು ಮಾಡ್ತೀವಿ ಸರ್. ನಮ್ಗೆ ಸ್ವಂತ ಇದನ್ನು ಕೂಡ ಮಾಡ್ತೀವಿ. ನಾನು 17 ಗೊಬ್ಬರ ಹಾಕಂತ ಹೇಳೋರು ಹೇಳಿದ್ದಿಲ್ಲ ಸರ್. ಇದು ಒಂದು ಪ್ರಾಡಕ್ಟ್ ಇದೆ ಸರ್, ಬೇರೆ ಓಡಿ ಸಿಕ್ತೀವಿ ಸರ್ ನಮ್ಗೆ. ಅದ್ರ ಮುಖಾಂತರ ನಾನು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಟ್ಟೆ ಗೊಬ್ಬರವನ್ನು. ಹಾಗಾಗಿ ಇಳುವರಿ ಜಾಸ್ತಿ ಬಂತು ಸರ್. ನಿಮ್ಗೆ ಆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಇದೆ ಸರ್. ನಾವ್ ಏನಾರ ಮಾಡ್ಬೋದು ಸರ್. ಬೀಜ ನಾವು ಖರೀದಿ ಮಾಡ್ತೀವಿ, ನಾವ್ ಹೇಳ್ದಂಗೆ ಮಾಡಬೇಕು, ಹಾಗೇನಿಲ್ಲ. ಹಂಗೇನಿಲ್ಲ ಸರ್. ನಾವು ಔಷಧಗಳನ್ನ ಬೇಕಾದ ಬಳಕೆ ಮಾಡಬಹುದು ಸರ್. ಈಗ ಬೀಜ ಖರೀದಿ ಮಾಡುವವರು ಅವರು ಯಾವ ತರದ ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ತಾರೆ? ಅವ್ರು ಒಳ್ಳೆ ಕ್ವಾಲಿಟಿ ಬರ್ಬೇಕು ಸರ್. ಅವ್ರಿಗೆ ರೋಗ ರುಜಿನಗಳು ಬಾರಬಾರ್ದು, ಮತ್ತೆ ಒಳ್ಳೆ ಕಸ ಕಳೆಗಳನ್ನು ತೆಗಿಬೇಕು ಸರ್ ಅವ್ರಿಗೆ. ಮತ್ತೆ ಒಳ್ಳೆ ಗಿಡಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಸರ್. ಹಂಗಾದಾಗ ಮಾತ್ರ ಇನ್ನೊಂದು ಸಲ ನಮ್ಗೆ ಬೀಜಗಳನ್ನು ಕೊಡ್ತಾರೆ ಸರ್. ಇಲ್ಲಾಂದ್ರೆ ಕೊಡೋದೇ ಇಲ್ಲ ಸರ್. ಇಳುವರಿ ಜಾಸ್ತಿ ಬಂದಾಗಲ್ಲಿ ನಮಗೆ ಕೊಡ್ತಾರೆ, ಖುಷಿ ಆಗುತ್ತೆ. ಅವ್ರಿಗೆ ಆಗುತ್ತೆ, ನಮ್ಗೆ ಆಗುತ್ತೆ ಸರ್. ಅವ್ರು ಸರಿಯಾಗಿ ಮಾಡಿಲ್ಲಪ್ಪ ಅಂದ್ರೆ ಇನ್ನೊಂದು ಸಲ ಅವರು ಬೀಜ ಕಂಪ್ನಿಯವರು ನಮ್ಗೆ ಕೊಡೋದೇ ಇಲ್ಲ ಬೀಜ. ಈಗ ಬೀಜವನ್ನ ತುಂಬುವ ಪ್ರಕ್ರಿಯೆಯಲ್ಲಿ ಬೀಜವನ್ನೆಲ್ಲ ಮತ್ತೆ ಆರಿಸೋದೆಲ್ಲ ಮಾಡ್ತಾರೆ? ಆರಿಸ್ತೀವಿ ಸರ್. ಅದ್ರಾಗೆ ಕೆಟ್ಟ ಬೀಜ ಅಂತ ಬರ್ತಾ, ಮತ್ತೆ ಅದು ಕೆಂಪು ಹಿಂಗ ಬಿಳಿ ಹಿಂಗ ಇರ್ತಾ, ಅವುಗಳನ್ನ ಆರಿಸಿ ಮತ್ತೆ ತೂರಿ ಒಳ್ಳೆ ಪ್ಯಾಕ್ ಮಾಡಿ ಕೊಡೋಕ್ ಸರ್ ಅವ್ರಿಗೆ. ಈಗ ನಿಮಗೆ ಸುಮಾರು 5-6 ವರ್ಷಗಳಿಂದ ಬೀಜೋತ್ಪಾದನೆ ಮಾಡ್ಕೊಳ್ತಾ ಬರ್ತಾ ಇದ್ರಿ. ಈ ಹಿಂದೆ ನಿಮ್ಮ ಹಿರಿಯಕರೆಲ್ಲರೂ ಸಹಿತ ಆಹಾರದ ಬೆಳೆಗಳನ್ನ ಬೆಳೀತಾ ಇದ್ರು. ಈ ಬದಲಾವಣೆಗಳಲ್ಲಿ ಏನನ್ನ ಪಡೆದುಕೊಂಡಿರಿ ನೀವು, ಏನನ್ನ ಕಳೆದುಕೊಂಡಿದ್ರಿ ಅನಿಸ್ತದೆ ಸರ? ಹಿಂದಿನ ಕಳ್ಕೊಂಡಿದ್ದು ಅಂತ ಸರ್, ಈಗಾಗಲೇ ಹಿಂದೆ ನಮ್ಮ ಅಜ್ಜ ನಮ್ಮ ಅಪ್ಪರು ಬೆಳೆದಕ್ಕಂಥ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಅವಾಗ ಮಾಲ್ದಂಡಿ ಅಂತಂದು ಒಂದು ಬೀಜ ಸರ್, ಅದು ಜೋಳದ ಬೀಜ, ಒಳ್ಳೆ ಗಟ್ಟಿ ಆಹಾರ ಪದಾರ್ಥ ಸರ್. ಈಗ ಅದು ನಶಿಸಿ ಹೋಗಿ ಆಯ್ತು ಸರ್. ಈಗ ನಾವೇನು ಮಾಡಕತ್ತೀವಿ, ಆಧುನಿಕವಾಗಿ ಹೊಂಟುಬಿಟ್ಟಿವಿ ಸರ್. ಈಗ ಕ್ವಾಲಿಟಿ ಇಲ್ಲ ನಮ್ಮಲ್ಲಿ, ನಾವೇನು ಮಾಡಕತ್ತೀವಿ, ದುಡ್ಡಿನಿಂದ ಬೆನ್ನತ್ತೀವಿ ಸರ್. ಆದರೆ ಆಹಾರದ ಕ್ವಾಲಿಟಿಯಿಂದ ನಾವು ಬೆನ್ನತ್ತಿರಿ ಸರ್. ಹಿಂಗಾಗಿ ಅವಾಗಿನ ಪದ್ಧತಿಗೂ ಈಗಿನ ಪದ್ಧತಿಗೂ ಭಾಳ ವ್ಯತ್ಯಾಸ ಇದೆ ಸರ್. ಈಗೆಲ್ಲ ಒಂದು ಕಡೆಗೆ ನಿಮಗೆ ಮುಂದಿನ ಭವಿಷ್ಯದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೆಲವು ಆಹಾರದ ಬೆಳೆಗಳನ್ನು ಬೆಳೀತಾ ಇದ್ವಿ, ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಏನು ಬೇಕೋ ಪೋಷಕಾಂಶಗಳನ್ನು ನಮಗೆ ಸಿಗ್ತಾ ಇತ್ತು, ಮುಂದೆ ಇದೆಲ್ಲ ಕೈತಪ್ಪಿ ಹೋಗುತ್ತೆ ಅಂತ ಎಂದಾದರೂ ಫೀಲ್ ಆಗಲ್ವ ನಿಮಗೆ? ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಇದು ಈಗ ನಮ್ಮ ಕಾಲಕ್ಕೆ ಇನ್ನೂ ನಮ್ಮ ಮನೆಯೊಳಗೆ ಅಪ್ಪ ಅವ್ವ ಅದರನ್ನೋಸ್ಕರ ಸರ್ ಕುಸಿಬೆ ನೆವಣೆ ಸಜ್ಜೆ ಏನು ಸರ್ ಇನ್ನು ಇವು ಉಳಿದವು ಸರ್ ಗುರಾಳು. ಇದು ಮುಂದಿನ ಪೀಳಿಗೆಗೆ ಇರ್ತೋ ಇಲ್ಲ ಅನ್ನೋದು ಭಾಳ ಉಳಿಸಲಾಗ ಸಮಸ್ಯೆ ಸರ್. ಅಲ್ಲ, ಈಗ ನೀವು ಯುವ ರೈತರು. ಹೌದು ಸರ್. ನೀವು ನಿಮಗಾಗಿ ಜೀವನ ಮಾಡ್ತೀರಿ ಅನ್ನೋದಕ್ಕಿಂತಲೂ ನಿಮ್ಮ ಮುಂದಿನ ಪೀಳಿಗೆಗೂ ಸಹಿತ ಒಂದು ಆಹಾರ ಕ್ರಮವನ್ನು, ಆಹಾರ ಬೆಳೆಯನ್ನು ಬೆಳೆಯುವ ಕ್ರಮವನ್ನು ಸಹಿತ ನೀವು ಬಿಟ್ಟು ಹೋಗಬೇಕಾಗಿದೆ. ಈ ಬಗ್ಗೆ ನೀವು ಆಲೋಚನೆ ಮಾಡಿದ್ ಸರ್? ಆದ್ರೂ ಮಾಡಿದ್ ಸರ್. ಮುಂದೆ ಈಗ ನಮ್ಮ ಅಪ್ಪರು ಏನೋ ಉಳಿಸ್ಕೊಂಡಿದ್ದಾರೆ ಸರ್, ನಾನಿರುವವರೆಗೂ ಉಳಿಸ್ತೀನಿ ಸರ್. ಅದನ್ನು ಅವರು ನೆವಣಿ ಇವನ್ನೆಲ್ಲ ಹೆಂಗೆ ಹುಷಾರು ಸರ್ ಸಿರಿಧಾನ್ಯಗಳನ್ನು, ನಾನು ಕೂಡ ಉಳಿಸ್ಬೇಕನ್ನೋ ಆಸಕ್ತಿ ಭಾಳ ಇದೆ ಸರ್. ನಾ ಇರೋವರೆಗೂ ಉಳಿಸ್ತೀನಿ ಸರ್. ಮುಂದೆ ನಮ್ಮ ಮಕ್ಕಳಿಗೆ ಯಾರು ನಾನು ಹೇಳಿ ಉಳಿಸಿರಿ ಅಂತಂದು ಹೇಳಕ್ಕೆ ಸರ್. ಆದರೆ ನಾನು ಹೇಳಿದಿಷ್ಟೇ, ಈಗ ಒಂದು ಬೀಜೋತ್ಪಾದನೆ ಚಟುವಟಿಕೆ ಹೆಚ್ಚು ಹಣ ತರುತ್ತೆ ಅನ್ನೋ ಒಂದು ಅಂಶ, ಆದರೆ ಅದೇ ಅಂಶದ ಬೆನ್ನು ಹತ್ತಿ ಬೇರೆ ಬೆಳೆಗಳನ್ನ ಬೆಳೆಯುವುದು ಕೈ ಬಿಡ್ತಾ ಇದ್ದಾರೆ ಅಂತಕ್ಕಂತ ಆತಂಕಗಳು ನಮ್ಮಲ್ಲಿ ಇದೆ ಸರ್, ಬಹಳ ಇದೆ ಸರ್. ಹಿಂದಿನ ಆಹಾರ ಪದ್ಧತಿಗೆ ಬೆಲೆಗಳು ಇದ್ದಿದ್ದಿಲ್ಲ ಸರ್, ಹಂಗಾಗಿ ಅದಕ್ಕೆ ಕಡಿಮೆ ಇಳುವರಿ ಬರ್ತಾ ಅಸ್ತರ ಮನೋಭಾವನೆ ಕೂಡ ಇದೆ ಸರ್ ನಮಗೂ ಕೂಡ. ಹಂಗಾಗಿ ಏನ್ ಬಿಡಪ್ಪ ಇನ್ನು ಹಳೆ ಕಾಲದಾಗ ಅದೀವಿ ಅನ್ನೋಕ್ಕೋಸ್ಕರ ಅದನ್ನ ಬಿಡುವಂತ ಸಂಭವನೂ ಕೂಡ ಇದೆ ಸರ್. ಈಗ ಬಹಳ ಮುಖ್ಯವಾಗಿ ನಿಮ್ಮ ಮನೆಗೆ ಏನೇನು ಬೇಕು ಅದನ್ನೆಲ್ಲ ನೀವು ಬೆಳೀತಾ ಇದ್ದೀರಾ? ಖರೀದಿ ಮಾಡ್ಕೊಳ್ತಾ ಸರ್ ಬೆಳಿತೀವಿ, ಜೋಳಗಳನ್ನು ಬೆಳಿತೀವಿ ಸರ್, ಗೋಧಿಗಳನ್ನು ಬೆಳಿತಾ ಇದ್ವಿ, ಕಡ್ಲೆಗಳನ್ನು ಬೆಳಿತಾ ಇದ್ವಿ, ಮತ್ತೆ ಅಲಸಂದಿಗಳನ್ನು ಬೆಳಿತಾ ಇದ್ವಿ ಸರ್. ನಮ್ಮ ಮನೆಗೆ ನಿಮ್ಮ ಮನೆಗೆ ಏನೇನ್ ಬೇಕೋ ಎಲ್ಲ ಬೆಳ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ ನೀವು ಬೇರೆ ಬೇರೆ ವೃತ್ತಿಯಲ್ಲಿ ಸಹಿತ ತೊಡ್ಕೊಂಡಿದ್ದೀರಿ, ಏನೇನ್ ಮಾಡ್ತೀರಿ ನೀವಲ್ಲಿ? ಈಗ ನಾನು ಪಾರ್ಟ್ ಟೈಮ್ ಜಾಬ್ ಅಂತ ಮಾಡ್ತಾ ಇದ್ದೀನಿ ಸರ್. ವಾರದಲ್ಲಿ 4 ದಿವಸ ಕೆಲಸ ಸರ್, ಅದು ಸಾಯಂಕಾಲ ಸರ್. ಜನರ ಧರ್ಮಸ್ಥಳ ಗ್ರಾಮ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ಸರ್. ನನಗೆ ಸುಮಾರು 48 ಗುಂಪುಗಳು ಸರ್, ಅದರಲ್ಲಿ 400 ಜನ.